ನಮಸ್ಕಾರ ಸಹೃದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಸಹೃದಯ ಶ್ರೋತೃ ಬಾಂಧವರಿಗೆ ಈ ಸಂಜೆಯ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇನ್ನೀಗ ಕಾರ್ಯಕ್ರಮ ಕೃಷಿರಂಗ ಮೂಡಿಬರಲಿದೆ. ಕೃಷಿರಂಗ ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಬೇಸಿಗೆಯಲ್ಲಿ ಹೈನು ರಾಸುಗಳ ನಿರ್ವಹಣೆ ಕುರಿತು ಬೆಂಗಳೂರು ಹೆಬ್ಬಾಳದ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಬಿಆರ್ ಸುಮತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ನಂತರ ಕೃಷಿ ಮಾಹಿತಿಯನ್ನೂ ಸಹ ಕೇಳಬಹುದು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರಿಂದ ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ನಮಸ್ಕಾರ ಡಾಕ್ಟರ್ ಸುಮತಿ ಅವರೇ. ನಮಸ್ತೆ ಸರ್. ನಾವು ಪಶುಪಾಲನೆಯನ್ನು ಮಾಡುವಾಗ ಕಾಲಕ್ಕೆ ಅನುಗುಣವಾಗಿ ನಮ್ಮ ಜಾನುವಾರುಗಳನ್ನು ನೋಡ್ಕೋಬೇಕಾಗುತ್ತೆ. ಅದು ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಅವು ಸಾಕಷ್ಟು ಒತ್ತಡಕ್ಕೆ ಒಳಗಾಗಿ ಅವುಗಳ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ಇವತ್ತು ಬೇಸಿಗೆ ಕಾಲದಲ್ಲಿ ಈ ಜಾನುವಾರುಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ, ವಿಶೇಷವಾಗಿ ಹೈನು ರಾಸುಗಳನ್ನು ಯಾವ ರೀತಿ ನಾವು ಪಾಲನೆ ಪೋಷಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಾವಿವತ್ತು ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ಈ ಬೇಸಿಗೆ ಕಾಲದಲ್ಲಿ ರಾಸಿನ ಒಂದು ನಿರ್ವಹಣೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಯಾಕಾಗಿ ನೀಡಬೇಕು ಅಂತೀರಿ? ಮೊದಲನೇದಾಗಿ ನಮಗೆಲ್ಲ ತಿಳಿದಿರುವಂತೆ ಹೈನುಗಾರಿಕೆ ಗ್ರಾಮೀಣ ಪ್ರದೇಶಗಳ ಜೀವನಾಡಿ. ಹೈನೋದ್ಯಮದಲ್ಲಿ ನಮ್ಮ ದೇಶ ಎಲ್ಲಾ ದೇಶಗಳಿಗಿಂತ ಮುಂಚೂಣಿಯಲ್ಲಿದ್ದು, ಅದನ್ನು ಮುಂದುವರಿಸಲು, ಇನ್ನೂ ಹೆಚ್ಚು ಉತ್ಪಾದಿಸಲು ಮತ್ತು ನಿರೀಕ್ಷಿತ ಲಾಭ ಗಳಿಸಲು ಎಲ್ಲಾ ಕಾಲದಲ್ಲೂ ಸಹ ರಾಸುಗಳ ನಿರ್ವಹಣೆ ಬಹಳ ಮುಖ್ಯ. ಅದರಲ್ಲೂ ಬೇಸಿಗೆ ಬಂದರೆ ಹೈನೋದ್ಯಮದಲ್ಲಿ ತೊಡಗಿರುವ ಪಶುಪಾಲಕರು ರಾಸುಗಳ ಪಾಲನೆಯಲ್ಲಿ ಹೆಚ್ಚಿನ ಗಮನ ಮತ್ತು ಪ್ರಾಮುಖ್ಯತೆ ವಹಿಸಬೇಕಾಗುತ್ತೆ. ಇದು ಯಾಕಪ್ಪ ಅಂದರೆ ಹವಾಮಾನದ ಉಷ್ಣತೆ ಬೇಸಿಗೆ ಕಾಲದಲ್ಲಿ ಇದ್ದಕ್ಕಿದ್ದಂತೆ ಜಾಸ್ತಿ ಆಗುತ್ತೆ. ಸೊ ಇದರಿಂದ ದೇಹದ ಉಷ್ಣತೆಯೂ ಕೂಡ ಹೆಚ್ಚಾಗುತ್ತದೆ. ಉಷ್ಣತೆ 24 ಡಿಗ್ರಿ ಸೆಂಟಿಗ್ರೇಡ್ ಅದು ದಾಟಿದ ನಂತರ ಪ್ರತಿ 1.2 ಸೆಂಟಿಗ್ರೇಡ್ ಹೆಚ್ಚಳ ಉಂಟಾದಾಗಲೂ ಕೂಡ ರಾಸು ತಿನ್ನುವ ಪದಾರ್ಥದಲ್ಲಿ ಶೇಕಡಾ 3% ಕಡಿಮೆ ಆಗುತ್ತೆ. ಸೊ ಇದು ವೈಜ್ಞಾನಿಕವಾಗಿ ಸಂಶೋಧನೆ ಮೂಲಕ ಕಂಡುಹಿಡಿದಿರುವಂಥದ್ದು. ಸೊ ರಾಸು ಮೇವನ್ನ ತಿನ್ನೋದು ಕಡಿಮೆ ಮಾಡಿದ್ರೆ ಆಬ್ವಿಯಸ್ ಆಗಿ ಅಲ್ಲಿ ಬೆಳವಣಿಗೆ ಕುಂಠಿತವಾಗುತ್ತೆ, ಉತ್ಪಾದನೆ ಕಡಿಮೆಯಾಗುತ್ತೆ, ಮತ್ತೆ ಆ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಅಡೆತಡೆಗಳು ಉಂಟಾಗ್ತವೆ. ಸೊ ಹವಾಮಾನದ ಉಷ್ಣತೆ 27 ಡಿಗ್ರಿಗಿಂತ ಜಾಸ್ತಿ ಆದಾಗ್ಲಂತೂ ರಾಸುಗಳು ಅಲ್ಲಿ ಆ ವಾತಾವರಣದಲ್ಲಿ ಇರಲು ಇಷ್ಟಪಡೋದಿಲ್ಲ. ಸೊ ಇದರಿಂದಾಗಿ ಹ್ಯುಮಿಡಿಟಿ ಅಂತ ಹೇಳ್ತೀವಿ ನಾವು, ತೇವಾಂಶ, ಅದು ಕೂಡ 80-90% ಅಷ್ಟು ಜಾಸ್ತಿ ಆಗುತ್ತೆ. ಉಷ್ಣತೆ ಜಾಸ್ತಿ ಆದಾಗ ಅಲ್ಲಿ ರಾಸುಗಳು ಇರೋದಕ್ಕೆ ಇಷ್ಟಪಡೋದಿಲ್ಲ ಆ ವಾತಾವರಣದಲ್ಲಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅವುಗಳಿಗೆ ಮೆಂಟಲ್ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಮಾನಸಿಕವಾಗಿ ಒತ್ತಡ ಉಂಟಾಗುತ್ತೆ. ಸೊ ಈ ಬಿಸಿಲಿನ ಜಳಕ್ಕೆ ಅವು ಮಾನಸಿಕ ಹಿಂಸೆ ಒಳಗಾಗಿ ಬೆಳವಣಿಗೆ, ಉತ್ಪಾದನೆ, ಸಂತಾನೋತ್ಪತ್ತಿ ಎಲ್ಲದರಲ್ಲೂ ಕೂಡ ಏರುಪೇರು ಉಂಟಾಗುತ್ತೆ. ಸೊ ಇದನ್ನ ನಾವು ಹೀಟ್ ಸ್ಟ್ರೆಸ್ ಅಂತ ಹೇಳ್ಬೋದು. ಅತಿ ಹೆಚ್ಚು ಉಷ್ಣಾಂಶದಿಂದ ಉಂಟಾಗುವಂತ ಒತ್ತಡದಿಂದ ಆಗುವ ತೊಂದರೆಗಳು. ಸೊ ಹಲವಾರು ತೊಂದರೆಗಳು, ಅದರ ಜೊತೆಗೆ ಹಲವಾರು ರೋಗಗಳಿಗೂ ಕೂಡ ಪ್ರಿಡಿಸ್ಪೋಸಿಷನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈ ಉಷ್ಣಾಂಶದ ಒತ್ತಡ ಹಲವಾರು ರೋಗಗಳು ಉಂಟಾಗುವುದಕ್ಕೆ ದಾರಿ ಮಾಡಿಕೊಡುತ್ತೆ. ವೈಜ್ಞಾನಿಕವಾಗಿ ನಾವು ಹೇಳೋದಾದ್ರೆ ಅತಿ ಹೆಚ್ಚು ಉಷ್ಣಾಂಶ ಅಥವಾ ತಾಪಮಾನ ಇದ್ದಾಗ ಏನೇನು ಒಂದು ಬದಲಾವಣೆಗಳು ಉಂಟಾಗಬಹುದು ಅಂತೀರಿ? ನಾನು ಆಗ್ಲೇ ಹೇಳ್ದಂತೆ ಇದು ಹೀಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಉಷ್ಣಾಂಶ ಜಾಸ್ತಿ ಆದಾಗ ವಾತಾವರಣದಲ್ಲಿ ದೇಹದ ಉಷ್ಣತೆ ಮೊದಲನೇದಾಗಿ ಜಾಸ್ತಿ ಆಗುತ್ತೆ, ಅದರಿಂದ ಮೆಂಟಲ್ ಸ್ಟ್ರೆಸ್ ಉಂಟಾಗುತ್ತೆ, ಮೇವು ತಿನ್ನೋದು ಕಡಿಮೆ ಆಗುತ್ತೆ, ಮತ್ತೆ ತಿಂದ ಮೇವಿಂದ ಬರುವ ಶಕ್ತಿ ಬೆವರಿನ ಮೂಲಕ ಪ್ಯಾಂಟಿಂಗ್ ಅಂತ ಹೇಳ್ತೀವಿ ನಾವು, ಜ್ವಲ್ ಸೋರಿಸೋದು ಅಂದ್ರೆ ಅದು ಉಷ್ಣಾಂಶ ತಾಳಲಾಗಕ್ಕಾಗದೆ ಕಂಟಿನ್ಯೂಸ್ ಆಗಿ ಜ್ವಲ್ ಸೋರಿಸುತ್ತೆ. ಈ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ಶಕ್ತಿ ವ್ಯಯ ಆಗುತ್ತೆ. ಸೊ ಅಂದ್ರೆ ಈ ಉತ್ಪಾದನೆಗೆ ಅಥವಾ ಬೆಳವಣಿಗೆಗೆ ಹೋಗ್ಬೇಕಾಗಿರೋಂತ ಶಕ್ತಿ ಈ ಉಷ್ಣಾಂಶದಿಂದ ಅಲ್ಲಿ ವ್ಯಯ ಆಗುತ್ತೆ. ಸೊ ಮತ್ತೆ ಇನ್ನೊಂದು, ನೀರನ್ನ ಹೆಚ್ಚಾಗಿ ಕುಡಿತವೆ. ಸೊ ಇದು ನೀರನ್ನ ಹೆಚ್ಚಾಗಿ ಅಂದ್ರೆ ನಾವು ಪ್ರತಿ ಲೀಟರ್ ಹಾಲು ಉತ್ಪಾದನೆಗೆ 4 ಲೀಟರ್ ನೀರನ್ನ ರಾಸುಗಳು ದೇಹಕ್ಕೆ ಸೇರಿಸ್ಕೋಬೇಕಾಗುತ್ತೆ ಪ್ರತಿ 1 ಲೀಟರ್ ಹಾಲು ಉತ್ಪಾದನೆಗೆ. ಸೊ ಇದು ನೀರು ಈ ಬೇಸಿಗೆ ಸಮಯದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ನೀರು ವ್ಯಯ ಆಗುತ್ತೆ. ಯಾವ ರೀತಿ ಬೆವರಿನ ರೂಪದಲ್ಲಿ ವ್ಯಯ ಆಗುತ್ತೆ, ಪ್ಯಾಂಟಿಂಗ್ ರೂಪದಲ್ಲಿ ಜ್ವಲ್ ಸೋರಿಸೋದ್ರ ಮೂಲಕ ಆಗುತ್ತೆ. ಸೊ ಹಾಗಾಗಿ ಪ್ರತಿ ಲೀಟರ್ ಹಾಲು ಉತ್ಪಾದನೆಗೆ 6-8 ಲೀಟರ್ ಹೆಚ್ಚಿಗೆ ನೀರನ್ನ ಕುಡಿಬೇಕಾಗುತ್ತೆ. ಸೊ ಮತ್ತೆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ ಉಷ್ಣಾಂಶದಿಂದ. ಸೊ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆದಾಗ ಪೋಷಕಾಂಶಗಳು ದೇಹವನ್ನ ಸೇರೋದು ಕಡಿಮೆಯಾಗಿ ಅದನ್ನು ಕೂಡ ಉತ್ಪಾದನೆಯಲ್ಲಿ ನಮಗೆ ಕುಂಠಿತ ಆಗಂತೆ ಮಾಡುತ್ತೆ. ದೇಹದಲ್ಲಿ ಬೆವರಿನ ಮೂಲಕ ನೀರು ನಾನು ಹೇಳಿದಂತೆ ವ್ಯಯ ಆಗುತ್ತೆ ಅದೊಂದು. ಮತ್ತೆ ಹಸಿವು ತುಂಬಾ ಕಡಿಮೆ ಆಗುತ್ತೆ. ಹಸಿವು ಕಡಿಮೆ ಯಾಕಾಗುತ್ತೆ ಅಂದ್ರೆ ಅವು ಯಾವಾಗ್ಲೂ ನೀರನ್ನೇ ಕುಡಿಯೋಕೆ ಇಷ್ಟಪಡ್ತವೆ, ಮತ್ತೆ ನೀರಿನಿಂದನೇ ಹೊಟ್ಟೆ ತುಂಬಿಸ್ಕೊಳುತ್ತೆ. ಸೊ ಹಾಗಾಗಿ ಆಬ್ವಿಯಸ್ ಆಗಿ ಅದು ಮೇವು ತಿನ್ನೋದಾಗ್ಲಿ, ಹುಲ್ಲು ತಿನ್ನೋದಾಗ್ಲಿ, ದಾನಿ ಮಿಶ್ರಣ ತಿನ್ನೋದಾಗ್ಲಿ, ಅದು ಕಡಿಮೆ ಪ್ರಮಾಣ ಬೇರೆ ಕಾಲಕ್ಕೆ ಕಂಪೇರ್ ಮಾಡಿದಾಗ ಕಡಿಮೆ ಪ್ರಮಾಣ ಆಗುತ್ತೆ. ಮತ್ತೆ ಈ ಥೈರಾಯ್ಡ್ ಹಾರ್ಮೋನ್ ಅಂತ ಹೇಳ್ತೀವಿ ನಾವು, ಇದು ಒಂದು ದೇಹದ ಶರೀರದ ಜೀರ್ಣಕ್ರಿಯೆ, ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ, ಬೆಳವಣಿಗೆ ಪ್ರತಿಯೊಂದು ರೀತಿಯಲ್ಲೂ ಸಹಕಾರ ನೀಡುತ್ತೆ. ಆ ಹಾರ್ಮೋನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಆ ಸಮಯದಲ್ಲಿ ವೈಜ್ಞಾನಿಕವಾಗಿ. ಮತ್ತೆ ದೇಹದ ಉಷ್ಣಾಂಶ ಹೆಚ್ಚಾಗೋದ್ರಿಂದ ಹಲವಾರು ಹಾರ್ಮೋನ್ಗಳು ಕಡಿಮೆ ಆಗ್ತವೆ ದೇಹದಲ್ಲಿ, ಅಂದ್ರೆ ಏರುಪೇರು ಆಗ್ತವೆ. ಸೊ ಈ ಏರುಪೇರಿಂದಾಗಿ ಸಂತಾನೋತ್ಪತ್ತಿಗೆ ತುಂಬಾ ತೊಂದರೆ ಉಂಟಾಗುತ್ತೆ, ಗರ್ಭ ಕಟ್ಟುವ ಪ್ರಮಾಣ ಕಡಿಮೆ ಆಗುತ್ತೆ. ಹಸು ಮತ್ತು ಎತ್ತು ಎರಡರಲ್ಲೂ ಕೂಡ ನಾವು ಈ ತೊಂದರೆಗಳನ್ನ, ಹಸುಗಳು ಗರ್ಭ ಕಟ್ಟೋದು ಪ್ರಮಾಣ ಕಡಿಮೆ ಆಗುತ್ತೆ, ಮತ್ತೆ ಎಲ್ಲಾ ವಯಸ್ಸಿನ ರಾಸುಗಳಲ್ಲೂ ಕೂಡ ಇದ್ರ ಬೆಳವಣಿಗೆ ಕುಂಠಿತ ಮಾಡುತ್ತೆ. ಅಂದ್ರೆ ಈಗ ತಾವು ಶಾಖದ ಒತ್ತಡ ಅಂತ ಹೇಳಿದ್ರಿ, ಇದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಈ ಶಾಖದ ಒತ್ತಡ ಅಥವಾ ಹೀಟ್ ಸ್ಟ್ರೆಸ್ ಅಂತ ನಾನು ಹೇಳಿದೆ, ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಅದನ್ನ ನಿರ್ವಹಣೆಯಲ್ಲಿ ಹಲವಾರು ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮ್ಯಾನೇಜ್ಮೆಂಟಲ್ ಪ್ರಾಕ್ಟೀಸಸ್ ನಾವು ರೂಢಿಸ್ಕೊಳ್ಬೇಕಾಗುತ್ತೆ. ಯಾವ್ಯಾವ ಅಂತೀರಿ? ಯಾವ್ಯಾವ ಅಂತೇಳಿ ಮೊದಲನೇದಾಗಿ ತಗೊಳ್ಳೋದಾದ್ರೆ, ನಿರ್ಮಾಣದ ಹಂತದಿಂದ ಹಿಡಿದು ಅವುಗಳಿಗೆ ನೀರು ಉಣಿಸೋದು, ಮೇವು ಉಣಿಸೋದು, ಅದ್ರ ಮೂಲಕನು ನಾವು ಹಲವಾರು ಸ್ಟೇಜ್ಗಳಲ್ಲಿ ಹಂತಗಳಲ್ಲಿ ನಾವು ನಿರ್ವಹಣೆಯನ್ನು ಮಾಡಬಹುದು. ಕೊಟ್ಟಿಗೆ ನಿರ್ಮಾಣ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕೊಟ್ಟಿಗೆ ನಿರ್ಮಾಣ ಅಂದ್ರೆ ಯಾವಾಗ್ಲೂ ವೈಜ್ಞಾನಿಕವಾಗಿ ಕಟ್ಟಡವನ್ನ ಕಟ್ಟಬೇಕಾಗುತ್ತೆ. ಸೊ ಮೊದಲನೇ ಕೊಟ್ಟಿಗೆಯನ್ನು ಈಸ್ಟ್ ವೆಸ್ಟ್ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಉದ್ದಳತೆ ಬರೋ ತರ ನಿರ್ಮಿಸಬೇಕಾಗತ್ತೆ. ಸೊ ಇದರಿಂದ ನಮಗೆ ರೇಡಿಯೇಷನ್, ಸನ್ ರೇಸ್ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾವ ರೀತಿ ರಾಸುಗಳಿಗೆ ಅಥವಾ ಮನೆ ಮೇಲೆ ಬೀಳಬೇಕು ಆ ರೀತಿ ಬೀಳುತ್ತೆ. ಈ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ. ಸೊ ಮತ್ತೆ ಕೊಟ್ಟಿಗೆಯ ಮೇಲ್ಛಾವಣಿ ಎತ್ತರವಾಗಿರ್ಬೇಕು, ಸಾಕಷ್ಟು ಗಾಳಿ ಬೆಳಕು ಬರುವಂಗಿರ್ಬೇಕು. ಸಪೋಸ್ ನೀವು ಕೊಟ್ಟಿಗೆ ಯಾವಾಗ್ಲೂ ಕೂಡ ನಾವು 10 ಅಡಿಗಿಂತ ಮೇಲೆ, 10 ಫೀಟ್ಗಿಂತ ಜಾಸ್ತಿ ಇಟ್ಟಿರ್ಬೇಕು, ಅಥವಾ 4-5 ಮೀಟರ್ ಉದ್ದ ಇರ್ಬೇಕು, ಹೈಟ್ ಇರಬೇಕು. ಸೊ ಮತ್ತೆ ಯಾವಾಗ್ಲೂ ಸ್ಪೇಸಸ್ ಅಂತ ಹೇಳ್ತೀವಿ, ಗಾಳಿ ಕಿಂಡಿಗಳು ಅಥವಾ ಕಿಟಕಿಗಳನ್ನ ಹೆಚ್ಚಾಗಿ ಇಡೋದ್ರಿಂದ ವೆಂಟಿಲೇಷನ್, ಹವಾನಿಯಂತ್ರಣಕ್ಕೆ ವೆಂಟಿಲೇಷನ್ಗೆ ತೊಂದರೆ ಆಗಲ್ಲ. ಮತ್ತೆ ಇದು ಈಗಾಗಲೇ ಕಟ್ಟಡವನ್ನ ಕಟ್ಟಿ ಕಡಿಮೆ ಹೈಟ್ ಅಲ್ಲಿ ಕಟ್ಟಿದ್ರೆ, ಎತ್ತರದಲ್ಲಿ ಕಟ್ಟಿದ್ರೆ ಅದರ ಮೇಲ್ಛಾವಣಿಯನ್ನ ನಾವು ಸಾಕಷ್ಟು ರಾಗಿ ಸ್ಟ್ರಾಗಳು, ರಾಗಿ ಸ್ಟ್ರಾ, ಪ್ಯಾಡಿ ಸ್ಟ್ರಾ, ಹುಲ್ಲು, ರಾಗಿ ಹುಲ್ಲು, ಪ್ಯಾಡಿ ಹುಲ್ಲು, ಅದ್ರ ಮೂಲಕ ಕವರ್ ಮಾಡಬೇಕಾಗುತ್ತೆ, ಮುಚ್ಚಬೇಕಾಗುತ್ತೆ. ಅದು ಮುಚ್ಚಿ ಅದ್ರ ಮೇಲೆ ನೀರನ್ನ ಸಿಂಪಡಿಸ್ಬೇಕು. ಪ್ರತಿದಿನ 4-5 ಬಾರಿ ನೀರನ್ನ ಸಿಂಪಡಿಸಿದ್ರಿಂದ ಆ ತೇವಾಂಶನ ಕಾಪಾಡಿಕೊಳ್ಳುತ್ತೆ. ಸೊ ಅತಿ ಹೆಚ್ಚು ಉಷ್ಣಾಂಶ ಒಳಗಡೆ ಹೋಗ್ದಂಗೆ ನೋಡ್ಕೊಳ್ಳುತ್ತೆ. ಮತ್ತೆ ಇದರ ಜೊತೆಗೆ ಒಳಗೊಳಗಳಿಗೆ ಕಿಟಕಿಗಳಿಗೆ ಚೀಲದ ಪರದೆ ಹಾಕ್ಬಿಟ್ಟು, ಈ ಗೋಣಿ ಚೀಲಗಳು ಉಪಯೋಗಿಸಿ ಇರುತ್ತಲ್ಲ, ಅದನ್ನ ಹಾಕಿ ಅದ್ರ ಮೇಲೆ ನೀರನ್ನ ಸಿಂಪಡಿಸ್ಬೇಕು. ಸೊ ಇದು 4-5 ಬಾರಿ ಈ ರೀತಿ ಮಾಡೋದ್ರಿಂದ ತೇವಾಂಶವನ್ನ ಕಾಪಾಡ್ಕೊಳ್ಬೋದಾಗುತ್ತೆ. ಮತ್ತೆ ಕೊಟ್ಟಿಗೆ ಪಕ್ಕದಲ್ಲಿ ಮರಗಳು ಅಥವಾ ಗಿಡಗಳು ಇರೋ ತರ ನೋಡ್ಕೊಳ್ಳೋದ್ರಿಂದ ಶುದ್ಧವಾದ ಗಾಳಿ, ತಂಪಾದ ಗಾಳಿ ಬರುತ್ತೆ. ಹವಾನಿಯಂತ್ರಣನು ಕೂಡ ಅದರಿಂದ ಆಗುತ್ತೆ. ಬಟ್ ಜಾನುವಾರುಗಳ ಮೈಯನ್ನು ತೊಳಿಬೇಕಾಗುತ್ತೆ. ಜಾನುವಾರುಗಳಿಗೆ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ತಂಪಾಗಿಡ್ಬೇಕು. ಅವುಗಳಿಗೆ ಪ್ರತಿದಿನ ಎರಡು ಬಾರಿ ನೀರನ್ನ ಸಿಂಪಡಿಸೋದು. ಈಗಂತೂ ವೈಜ್ಞಾನಿಕವಾಗಿ ಡ್ರಿಪ್ ಇರಿಗೇಷನ್ ಟೈಪ್ ಏನೇ ಅವಕ್ಕೂ ಕೂಡ ಡ್ರಿಪ್ ಅಲ್ಲಿ ನೀರು ಬರೋ ತರ ಮಾಡಿದ್ದಾರೆ. ಹನಿ ನೀರಾವರಿ ಟೈಪ್ ಏನೇ ಲೈಕ್ ಹೋಲ್ಸ್ ಮೂಲಕ ನೀರು ಬಾಡಿ ಫುಲ್ ಕವರ್ ಮಾಡೋ ತರ ಬರುತ್ತೆ. ಒಂದು ಚಾನಲ್ ಮಾಡಿರ್ತಾರೆ, ಆ ಚಾನಲ್ ಮೂಲಕ ಹಸುನ ಹಾದು ಹೋಗಿ ಬಿಟ್ಟಾಗ ಆ ನೀರನ್ನ ಸಿಂಪಡಿಸ್ತಾರೆ. ಸೊ ಇದರಿಂದ ದೇಹ ತಂಪಾಗಿರೋದಲ್ದೆ ಅವು ಮಾನಸಿಕವಾಗಿಯೂ ಕೂಲ್ ಆಗಿರುತ್ತವೆ, ಮತ್ತೆ ಒತ್ತಡ ಇರೋದಿಲ್ಲ. ಅವುಗಳ ಬೆಳವಣಿಗೆ, ಸಂತಾನೋತ್ಪತ್ತಿ ಅಂಡ್ ಆಲ್ಸೋ ಪ್ರೊಡಕ್ಷನ್, ಹಾಲಿನ ಉತ್ಪಾದನೆ ತುಂಬಾ ಚೆನ್ನಾಗಿ ಆಗುತ್ತೆ. ಇದು ವೈಜ್ಞಾನಿಕವಾಗಿ ಸ್ಟಡಿ ಮಾಡಿದ್ದಾರೆ. ಸೊ ತಂಪಾದ ವಾತಾವರಣದಲ್ಲಿ ಬೇಸಿಗೆಯಲ್ಲಿ ಅತಿ ಹೆಚ್ಚು ಟೆಂಪರೇಚರ್ಗೆ ಎಕ್ಸ್ಪೋಸ್ ಮಾಡಿದೆ, ಉಷ್ಣಾಂಶಕ್ಕೆ ಎಕ್ಸ್ಪೋಸ್ ಮಾಡಿದೆ, ತಂಪಾಗಿಡೋದ್ರಿಂದ ಪ್ರತಿದಿನನೂ ಕೂಡ 2-4 ಲೀಟರ್ ಹಾಲು ಉತ್ಪಾದನೆ ಹೆಚ್ಚಾಗಿ ಆಗಿದೆ, ಇಳುವರಿ ಹೆಚ್ಚಾಗಿದೆ. ಬಹಳ ಮುಖ್ಯವಾದ ಅಂಶ. ಮತ್ತೆ ನೀರು ಸಿಂಪಡಿಸಿದ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ಮತ್ತೆ ಕೆಲವು ಕಡೆ ಏನ್ ಮಾಡಿದಾರೆ ಅಂದ್ರೆ ಫ್ಯಾನ್ ಗಳನ್ನ ಅಳವಡಿಸಿದ್ದಾರೆ, ರಾಸುಗಳಿಗೆ ಫ್ಯಾನ್ ಗಳನ್ನ. ನಾನು ಯಾವ ರೀತಿ ಈಗ ಹೇಳಿದೆ, ಹಾಲಿನ ಇಳುವರಿ ಜಾಸ್ತಿ ಆಗಕ್ಕೋಸ್ಕರ ಅದನ್ನು ಕೂಡ ಅವರು ಅತಿ ಹೆಚ್ಚು ಬೇಸಿಗೆ ಇರೋ ಕಡೆ ಲೈಕ್ 3 ಗಂಟೆ ತನಕ ಫ್ಯಾನ್ ಗಳನ್ನ ನಾವು ಆಡಿಸ್ತಾ ಇರ್ಬೋದು. ಸೊ ಇದರಿಂದ ತಾಪಮಾನ ಕಡಿಮೆ ಆಗುತ್ತೆ. ಮತ್ತೆ ಎಮ್ಮೆಗಳಲ್ಲಿ ಅವ್ರನ್ನ ನೀರಿನ ಹೊಂಡಗಳಿಗೆ ಬಿಟ್ಬಿಡ್ತಾರೆ, ಅದು ವ್ಯಾಲೋಯಿಂಗ್ ಅಂತ ಹೇಳ್ತೀವಿ. ಅವುಗಳಿಗೆ ಸ್ಕಿನ್ ತುಂಬಾ ದಪ್ಪ ಇರೋದ್ರಿಂದ ಹೀಟ್ ಡಿಸಿಪೇಷನ್, ಉಷ್ಣಾಂಶವನ್ನ ಹೊರಗಾಕೋದು ಬಹಳ ಕಷ್ಟ ಇರುತ್ತೆ ಅದ್ರಲ್ಲಿ. ಸೊ ಹಂಗಾಗಿ ಅವನ್ನ ನೀರಿಗೆ ಬಿಡ್ತಾರೆ. ಬೆವರಿನ ಗ್ರಂಥಿಗಳು ಕಡಿಮೆ ಅಲ್ವೇ, ಬೆವರಿನ ಗ್ರಂಥಿಗಳು ಕಡಿಮೆ ಇರುತ್ತೆ. ಸೊ ಆದ್ರಿಂದ ಅದನ್ನ ನೀರಿಗೆ ಬಿಡ್ಬೇಕು, ಮತ್ತೆ ಮೈ ಮೇಲೆ ಆವಾಗ ಅವಾಗ ನೀರು ಸ್ಪ್ರಿಂಕಲ್ ಮಾಡ್ತಾ ಇರ್ಬೇಕು. ಸೊ ಈ ಮೆಥಡ್ ವಿಶೇಷವಾದ ಗಮನಗಳನ್ನ ಕೊಡ್ಬೇಕಾಗುತ್ತೆ ಎಮ್ಮೆಗಳಲ್ಲಿ, ಎಸ್ಪೆಷಲಿ ಸಮ್ಮರ್ ಅಲ್ಲಿ ಆ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ಸೊ ಅದನ್ನ ನಾವು ಪ್ರಾಮುಖ್ಯವಾಗಿ ಮಾಡಬೇಕಾಗುತ್ತೆ. ಇನ್ನ ನೀರನ್ನ ನಾವು ಪೂರೈಕೆ ಮಾಡೋದು ಅಷ್ಟೇ ಮುಖ್ಯವಾಗುತ್ತೆ. ಯಾಕಂದ್ರೆ ನಾವು ಮನುಷ್ಯರಿಗೆ ಎಷ್ಟು ಕುಡಿಯೋ ನೀರಿನ ಅವಶ್ಯಕತೆ ಇದೆಯೋ, ಜಾನುವಾರುಗಳಿಗೂ ಕೂಡ ಅಷ್ಟೇ ನೀರಿನ ಅವಶ್ಯಕತೆ ಬೇಸಿಗೆ ಕಾಲದಲ್ಲಿ ಬರುತ್ತೆ. ಎಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕಾಗುತ್ತೆ ಅಂತ? ಸೊ ಈಗ ಸಾಮಾನ್ಯವಾಗಿ ನನ್ನ ಉತ್ಪಾದನೆ ಅಂಶ ತಗೊಂಡಾಗ 1 ಲೀಟರ್ ಹಾಲ್ಗೆ 4 ಲೀಟರ್ ದಿನಗಳಲ್ಲಿ ಸಾಮಾನ್ಯ ದಿನಗಳಲ್ಲಿ ಬರಬೇಕಾಗುತ್ತೆ. ಬಟ್ ಇನ್ ಬೇಸಿಗೆಯಲ್ಲಿ ನಾವು ಹೆಚ್ಚಿನ ಅಂಶದಲ್ಲಿ 6-8 ಲೀಟರ್ ಪ್ರತಿ ಲೀಟರ್ ಹಾಲು ಉತ್ಪಾದನೆಗೆ ತಗೋಬೇಕಾಗುತ್ತೆ. ಮತ್ತೆ ಅವುಗಳ ದೇಹದ ನಿರ್ವಹಣೆಗೆ ಸಾಕಷ್ಟು ನೀರು, ಅದನ್ನ ನಾವು 1 ಲೀಟರ್ ಅಂತ ಲಿಮಿಟ್ ಮಾಡಕ್ಕಾಗಲ್ಲ. ಸೊ ಅವು ಶೆಕೆ ಆದಾಗ ಬೆವರಿನ ಮೂಲಕ ಹೊರ ಹಾಕದಂಗೆ ಆ ನೀರನ್ನ ತಗೋಬೇಕಾಗುತ್ತೆ, ಅವು ಆ ನೀರನ್ನ ಒಳಗಡೆ ತಗೋಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಪ್ರತಿ ದಿನ ಜಾನುವಾರುಗಳಿಗೆ ಪ್ರತಿ ದಿನ ಪೂರ್ತಿ ಇರೋಂತೆ ನೋಡ್ಕೋಬಹುದು. ಶುದ್ಧವಾದ ಮತ್ತೆ ತಂಪಾದ ನೀರನ್ನ ಕೊಡ್ಬೇಕಾಗುತ್ತೆ. ಮೇವುಣಿಕೆಗಳು, ನೀರುಣಿಕೆಗಳನ್ನ ಅಕ್ಕಪಕ್ಕ ಇಡಬೇಕಾಗುತ್ತೆ. ಅಂದ್ರೆ 15 ಅಡಿ ಅಂತರದಲ್ಲಿ ಇಡೋದ್ರಿಂದ ಅವು ಬೇಕಾದಾಗ ಸ್ವಚ್ಛವಾಗಿ ಮೇವು ತಿಂತವೆ, ನೀರ್ ಬೇಕಾದಾಗ ನೀರ್ ಕುಡಿತವೆ, ಅವಕ್ಕೆ ನೀರಿನ ಅಭಾವ ಆಗಬಾರದು. ಅದು ಬಹಳ ಮುಖ್ಯವಾದ ಅಂಶ ಆಗುತ್ತೆ. ಇನ್ನ ಮೇವನ್ನ ಯಾವ ರೀತಿಯಾಗಿ ಕೊಡಬೇಕಾಗತ್ತೆ ಅಂತಾರೆ ಬೇಸಿಗೆ ಕಾಲದಲ್ಲಿ? ಮೇವು ಕೊಡಬೇಕಾದ್ರೆ ನಾವು ಬಿಸಿಲಿನ ಧಗೆಗೆ ಸಾಕಷ್ಟು ರಾಸುಗಳು ಮೇವನ್ನು ತಿನ್ನೋದಿಲ್ಲ. ಸೊ ಈ ಮೇವನ್ನ ಕೊಡುವ ಟೈಮಿಂಗ್ಸ್ ನ ನಾವು ಮ್ಯಾನೇಜ್ ಮಾಡಬೇಕು. ತಂಪಾದ ಸಮಯದಲ್ಲಿ ಬೆಳಗ್ಗಿನ ಜಾವ ಅಥವಾ ಸಂಜೆ ಹೊತ್ತು ರಾತ್ರಿ ಮುಳುಗಿದ್ಮೇಲೆ ಕೊಡುವಂತದ್ದು ಕೊಡ್ಬೇಕು. ಈ ದಾನಿ ಮಿಶ್ರಣ ಅದೆಲ್ಲದನ್ನೂ ಕೂಡ ಅದು. ಸೊ ಆಗ ರಾಸುಗಳು ಸ್ವಲ್ಪನೂ ಬಿಡದೆ ತಿಂತವೆ ಅವು. ಮತ್ತೆ ಅವಕ್ಕೆ ಬೇಕಾಗಿರುವಂತಹ ಎನರ್ಜಿ ಆ ದೇಹದ ನಿರ್ವಹಣೆಗೆ, ಉತ್ಪಾದನೆಗೆ, ಪ್ರತಿಯೊಂದು ಕ್ರಿಯೆಗೂ ಸಹಾಯ ಆಗಂಗೆ ಮಾಡುತ್ತೆ. ಸೊ ಯಾವಾಗ್ಲೂ ಕೂಡ ಈ ನೈಟ್ ರಾತ್ರಿ ಹೊತ್ತು ಕೊಡೋದು ಒಳ್ಳೇದು. ಸೊ ಅದ್ರ ಜೊತೆಗೆ ಉತ್ತಮವಾದ ಪೌಷ್ಟಿಕವಾದ ಆಹಾರ ಕೊಡಬೇಕು. ಈಗಾಗಲೇ ನಾವು ಹೇಳದಂತೆ ಬೇಸಿಗೆಯಲ್ಲಿ ಕಡಿಮೆ ಆಹಾರ ತಿಂತವೆ ರಾಸುಗಳು. ಸೊ ಆ ರಾಸುಗಳು ಕಡಿಮೆ ಆಹಾರ ತಿನ್ನೋದನ್ನ ಪೌಷ್ಟಿಕವಾಗಿರೋದನ್ನ ತಿನ್ಬೇಕು. ಸೊ ಕಳಪೆ ಮಟ್ಟದ ಆಹಾರ ಕೊಡೋದ್ರಿಂದ ಅವುಗಳ ಡೈಜೆಷನ್ ಕ್ರಿಯೆಯಿಂದ ಹೆಚ್ಚಿನ ಉಷ್ಣತೆ ಮತ್ತೆ ಉತ್ಪಾದನೆ ಆಗುತ್ತೆ. ಸೊ ಈ ಉಷ್ಣತೆಯಿಂದ ಅದನ್ನು ಕೂಡ ದೇಹದ ಉಷ್ಣತೆಗೆ ಆಗುತ್ತೆ. ಮತ್ತೆ ಇದನ್ನ ಕಡಿಮೆ ಗುಣಮಟ್ಟದ ಮೇವನ್ನು ಕೊಡಲೇಬಾರದು. ಆದ್ರಿಂದ ಮತ್ತೆ ಪೌಷ್ಟಿಕ ಆಹಾರದ ಜೊತೆಗೆ ಅಡಿಗೆ ಸೋಡಾ ಮಿಶ್ರಣ ಮಾಡಬೇಕಾಗುತ್ತೆ. ಇದು ಡೈಜೆಷನ್ಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ಸೊ ಅವು ಮೇವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ ಮತ್ತೆ ಜೀರ್ಣ ಶಕ್ತಿಯನ್ನು ಕೂಡ ಉತ್ತಮ ಮಾಡುತ್ತೆ. ಸೊ ಈ ಎಲ್ಲಾದ್ರ ಜೊತೆಗೆ ನಿರ್ವಹಣೆ ಸಂದರ್ಭಗಳಲ್ಲಿ ನಾವು ಪ್ರತಿ ಬೇಸಿಗೆ ಕಾಲದಲ್ಲಿ ಪ್ರತಿ ಸರಿನೂ ಹೋಗಿ ಆ ರಾಸುಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ, ಗಮನಿಸ್ಬೇಕು. ಪ್ಯಾಂಟಿಂಗ್ ಇದೆಯಾ ಅಥವಾ ಏನಾದರೂ ಸ್ಟ್ರೆಸ್, ಈ ಸ್ಟ್ರೆಸ್ ಸ್ಟಾರ್ಟ್ ಆಗಿದೆಯಾ. ಸೊ ಕೆಲವು ರಾಸುವಿನಿಂದ ರಾಸುವಿಗೆ ಈ ಪ್ರಕ್ರಿಯೆ ಬೇರೆ ಆಗುತ್ತೆ. ಸೊ ಮತ್ತೆ ಸ್ಟೇಜಸ್ ಆಫ್ ಲ್ಯಾಕ್ಟೇಷನ್, ಸ್ಟೇಜಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಕೆಲವು ಪ್ರೆಗ್ನೆಂಟ್ ಇರ್ತವೆ ಅನಿಮಲ್ಸ್, ಸೊ ಕೆಲವು ರಾಸುಗಳು ಲ್ಯಾಕ್ಟೇಷನ್ ಹಾಲು ಕೊಡ್ತಾ ಇರ್ತವೆ, ಮತ್ತೆ ಕೆಲವು ಕರುಗಳಿರ್ತವೆ. ಸೊ ಆ ಸ್ಟೇಜ್ಗೆ ತಕ್ಕಂಗೆ ಕರುಗಳು ಅಡ್ಜಸ್ಟ್ ಆಗ್ಬಿಡ್ತವೆ. ಈ ಪ್ರೆಗ್ನೆಂಟ್ ರಾಸುಗಳು, ಗರ್ಭ ಕಟ್ಟಿರುವಂಥವು ರಾಸುಗಳು 5ನೇ ತಿಂಗಳು, 6ನೇ ತಿಂಗಳು, 9ನೇ ತಿಂಗಳಲ್ಲಿ ಇರ್ಬೋದು, ಅವಕ್ಕೆ ಅವ ಬಾಡಿನೇ ಸ್ಟ್ರೆಸ್ಸಲ್ಲಿರುತ್ತೆ. ಸೊ ಈ ಸ್ಟ್ರೆಸ್ಸನ್ನು ತಡ್ಕೊಳ್ಳೋದು ಸ್ವಲ್ಪ ಪ್ರಮಾಣ, ಅಂಥವಕ್ಕೆ ಹೆಚ್ಚಿನ ನಿಗಾ ಕೊಡಬೇಕಾಗುತ್ತೆ. ಹಾಲು ಉತ್ಪಾದನೆ ಮಾಡುವ ರಾಸುಗಳಲ್ಲೂ ಅಷ್ಟೇ ಹೆಚ್ಚಿಗೆ ಗಮನ ಹರಿಸಿ ರಾಸುಗಳ ಮೇಲೆ ಗೋಣಿ ಚೀಲ ಅಥವಾ ಒದ್ದೆ ಬಟ್ಟೆಗಳನ್ನ ಹಾಕೋದು, ಅವನ್ನ ತಂಪಾಗಿಡೋದ್ರ ಜೊತೆಗೆ ಮಾನಸಿಕವಾಗಿ ಅವು ಸದೃಢವಾಗಿರುತ್ತೆ. ಸೊ ಇದರಿಂದ ಹೆಚ್ಚಿನ ಉತ್ಪಾದನೆ ಆಗುತ್ತೆ, ಮತ್ತೆ ಗರ್ಭಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಗರ್ಭ ಸ್ಟ್ರೆಸ್ ಆಗಲ್ಲ, ಈ ಸ್ಟ್ರೆಸ್ಸನ್ನ ನಾವು ಬರೀ ಉತ್ಪಾದನೆ ಅಂಶದಿಂದ ಗಮನಿಸಬಾರ್ದು. ಸೊ ಈ ಸ್ಟ್ರೆಸ್ಸನ್ನ ನಾವು ತಗೊಂಡಾಗ ಬೇರೆ ರೋಗಗಳು ಬರದಂತೆ, ಪ್ರೀ ಡಿಸ್ಪೋಸಿಷನ್ ಅಂತ ಹೇಳ್ತೀವಿ, ಸೊ ಬರದಂತೆ ತಡೆಗಟ್ಟುವಲ್ಲಿ ಅವಶ್ಯಕವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಹೆಮರಾಜಿಕ್ ಸೆಪ್ಟಿಸಿಮಿಯಾ ಅಂತ ಒಂದು ಕಾಯಿಲೆ ಇರ್ತೀವಿ, ಎಚ್ಎಸ್. ಈ ಕಾಯಿಲೆ ಏನು ಅಂದ್ರೆ ಯಾವುದೇ ರೀತಿ ಸ್ಟ್ರೆಸ್ ಆದಾಗ, ಟ್ರಾನ್ಸ್ಪೋರ್ಟೇಷನ್ ಸ್ಟ್ರೆಸ್ ಇರ್ಬೋದು ಅಥವಾ ರೈನಿ ಸೀಸನ್ ಇರ್ಬೋದು, ವಾತಾವರಣದ ವ್ಯತ್ಯಯ ಆಗತ್ತಲ್ಲ, ಆ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಫ್ಲೇರ್ ಅಪ್ ಆಗ್ಬಿಡುತ್ತೆ ಇನ್ಫೆಕ್ಷನ್. ಗಳಲೆ ರೋಗ. ಸೊ ಅದು ಒಂದು ಕಾಯಿಲೆ ಅಂತ ಹೇಳ್ಬೋದು. ಈ ಸಮ್ಮರಲ್ಲೂ ಕೂಡ ಅದು ಸ್ಟ್ರೆಸ್ ಆದಾಗ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ರಾಸುವಿನ ಸರ್ವತೋಮುಖವಾಗಿ ಗಮನಿಸಿದಾಗ, ಸೊ ಎಲ್ಲ ನಿರ್ವಹಣೆ, ಅವುಗಳ ಬಾಡಿ ಮೇಂಟೆನೆನ್ಸ್, ಉತ್ಪಾದನೆ ಎಲ್ಲದು ಗಮನಿಸಿ ನಾವು ಬೇಸಿಗೆಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ಯಾವ ಕಾಯಿಲೆಗಳು ಬರಬಹುದು ಅಂತಾರೆ, ಈಗ ನಾವು ತಾವು ಎಚ್ ಎಸ್ ಅಂತ ಹೇಳಿದ್ರಿ, ಈ ಒಂದು ಗಳಲೆಯ ರೋಗ ಅಂತ ಅಂದು, ಅದನ್ನ ಬಿಟ್ಕೊಂಡು ಇನ್ಯಾವ ಒಂದು ರೋಗ ಬರಬಹುದು ಅಂತ? ಈ ಕಾಯಿಲೆಗಳು ಅಂತ ಹೇಳಿದ್ರೆ ಕಾಯಿಲೆಗಳು ಹ್ಯಾಸ್ ಸಚ್ ಬರಕ್ ಅವಶ್ಯಕತೆ ಇಲ್ಲ. ಇಲ್ಲಿ ಈ ಸ್ಟ್ರೆಸ್ ಇಂದ ಅವು ಬಾಡಿ ಸ್ಟ್ರೆಸ್ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಅದರಿಂದ ಕಾಯಿಲೆಗಳು ಬರಬಹುದು. ಸೊ ಇಲ್ಲಿ ಸಮ್ಮರ್ ನ್ಯೂಮೋನಿಯಾ ಅಂತ ಹೇಳ್ತೀವಿ, ಬೇಸಿಗೆಯಲ್ಲಿ ಬರುವಂತ ಒಂದು ಶ್ವಾಸಕೋಶದ ತೊಂದರೆ ಬರಬಹುದು. ಪಿಂಕ್ ಐ ಅಂತ ಹೇಳ್ತೀವಿ, ಅದು ಬ್ಯಾಕ್ಟೀರಿಯಾದಿಂದ ಬರುವ ಕಾಯಿಲೆ. ಸೊ ಅದನ್ನು ಕೂಡ ಬರೋ ಚಾನ್ಸಸ್ ಸಮ್ಮರ್ ಅಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ಈ ಫ್ಲೈಸ್ಗಳು, ನಿಮ್ಗೆ ಗೊತ್ತಿರುವಂತೆ ಎಲ್ಲಾ ಫ್ಲೈಸ್ಗಳು ಕಚ್ಚೋದ್ರಿಂದ, ನೊಣಗಳು ಕಚ್ಚೋದ್ರಿಂದ, ಸೊಳ್ಳೆಗಳು ಕಚ್ಚೋದ್ರಿಂದ ಹಲವಾರು ರೋಗಗಳು ಒಂದು ರಾಸುವಿಂದ ಇನ್ನೊಂದು ರಾಸುಗೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಲೈಕ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ನಾನು ಹೇಳ್ದಂಗೆ ಉಸಿರಾಟದ ತೊಂದರೆ ಉಂಟಾಗುತ್ತೆ. ಮತ್ತೆ ಇನ್ನೊಂದು ಅಂಶ ಗಮನಿಸ್ಬೇಕಂದ್ರೆ, ಇಲ್ಲಿ ಆಹಾರ ಮೇವು ತಿನ್ನೋದು ಕಡಿಮೆ ಮಾಡ್ತವೆ ರಾಸುಗಳು. ಸೊ ಅವಕ್ಕೆ ರೋಗ ನಿರೋಧಕ ಶಕ್ತಿ ಇರಬೇಕಂದ್ರೆ ಉತ್ತಮವಾದ ಮೇವು, ನೀರು ಎಲ್ಲದೂ ತಗೋಬೇಕಾಗುತ್ತೆ. ಸೊ ಈಗ ತಗೊಂಡಿಲ್ಲ ಅಂತ ಹೇಳಿದಾಗ ಅವು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಬೇರೆ ಬೇರೆ ರೀತಿ ಕಾಯಿಲೆಗಳು, ವೈರಲ್ ಡಿಸೀಸ್ ಬರುವಂತ ಚಾನ್ಸಸ್ ಇರುತ್ತೆ. ಬೇಸಿಗೆಯಲ್ಲಿ ಸ್ವಲ್ಪ ಈ ಉಷ್ಣದ ಒತ್ತಡ ಕಡಿಮೆ ಮಾಡಬೇಕು ಅಂದ್ರೆ ಎಲ್ಲೆಲ್ಲಿ ಲಭ್ಯವಾಗುತ್ತೋ ಹಸ್ರುಲ್ಲನ್ನ ಕೊಡೋದು ಬಹಳ ಮುಖ್ಯ, ಬಹಳ ಮುಖ್ಯ. ಹಸ್ರುಲ್ ಕೊಟ್ರೆ ದೇಹ ಅವುಗಳಿಗೆ ತಂಪಾಗಿರುತ್ತೆ. ಮತ್ತೆ ಇವು ಯಾವಾಗ ಈ ಆಹಾರವನ್ನ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತಾವೋ, ಹೌದು, ಹೆಚ್ಚು ಸಾರೀಕೃತವಾದ ಆಹಾರ ಕೊಡ್ಬೇಕು ಅಂದ್ರೆ ತಾವು ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ, ಕಾನ್ಸಂಟ್ರೇಟ್ ತಿನ್ನೋದನ್ನೇ, ಅದು ಒಳ್ಳೆ ಉತ್ತಮ ಗುಣಮಟ್ಟದ ಆಹಾರನ ಸ್ವಲ್ಪ ತಿಂದ್ರೂ ಪರವಾಗಿಲ್ಲ, ಶಕ್ತಿ ಬರಬೇಕು ಅದು. ಮತ್ತೆ ಈ ದಾನಿ ಮಿಶ್ರಣಗಳು, ಸೊ ಈ ಮಿಶ್ರಣಗಳ ದಾನಿ ಮಿಶ್ರಣ ಕಾಲಕ್ಕೆ ತಕ್ಕಂತೆ ಚೇಂಜ್ ಮಾಡ್ತಾರೆ ಅದನ್ನ. ಸೊ ಚಳಿಗಾಲದಲ್ಲಿ ಹೆಚ್ಚು ಫ್ಯಾಟ್ ಅಂಶ ಇರೋ ತರ, ಬೇಸಿಗೆ ಕಾಲದಲ್ಲಿ ಶಕ್ತಿ ಅಂಶ ಮತ್ತೆ ಸಸಾರಜನಕ ಅದೆಲ್ಲದನ್ನು ಕೂಡ ಸಪೋರ್ಟ್ ಮಾಡಕ್ಕೆ, ಅದ್ರ ಬಾಡಿಗೆ ಸಪೋರ್ಟ್ ಮಾಡಕ್ಕೆ ಮಾಡ್ತೀವಿ. ಮತ್ತೆ ನೀವ್ ಹೇಳ್ದಂಗೆ ಹಸಿರುಲ್ಲು ಜಾಸ್ತಿ ಕೊಡ್ಬೇಕಾಗತ್ತೆ, ಮತ್ತೆ ನೀರಂತೂ ಸಾಕಷ್ಟು ಇದ್ದೇ ಇರಬೇಕು ನೀರು. ಸೊ ಅವು ಬೇಕಾದಾಗ ಅವು ಅಕ್ಸೆಸ್ ಮಾಡಿಕೊಂಡು ಕುಡಿಬೇಕು ನೀರನ್ನ, ಅಂದ್ರೆ ಅವಕ್ಕೆ ಸಿಗೋ ರೀತಿಯಲ್ಲಿ ಇಟ್ಟೇ ಇರಬೇಕು. ಈಗ ನಾವು ಬೇರೆ ಕಾಲದಲ್ಲಿ, ಮಳೆಗಾಲದಲ್ಲಿ ಆಗ್ಲಿ ಅಥವಾ ಈ ವಿಂಟರ್ ಸೀಸನ್ ಅಲ್ಲಿ ಚಳಿಗಾಲದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ನೀರು ಕುಡಿಸ್ತೀವಿ. ಇಲ್ಲಿ ಆ ತರ ಮಾಡಬಹುದು, ಶುದ್ಧವಾದ ನೀರು ಯಾವಾಗ್ಲೂ ತೊಟ್ಟಿನಲ್ಲೋ ಅಥವಾ ಬೌಲ್ಗಳ ಸಿಸ್ಟಮ್ ಇದೆ ಇವಾಗ, ಪ್ರತಿ ಒಂದು ಹಸು ನಿಲ್ಲುವ ಜಾಗದಲ್ಲೇ ಕೂಡ ನೀರನ್ನ ಸಪ್ಲೈ ಮಾಡ್ತೀವಿ. ಅಲ್ಲಿ ನೀರು ಯಾವಾಗ್ಲೂ ಬೀಳೋ ತರ ನೋಡ್ಕೋಬೇಕಾಗತ್ತೆ, ನೀರು ಯಾವಾಗ್ಲೂ ಇರೋ. ಮತ್ತೆ ಏನಾದ್ರೂ ಕಳಪೆ ರೀತಿಯ ಮೇವಿದ್ರೆ ಈ ಯೂರಿಯಾ ಉಪಚಾರಕ್ಕೆ ಒಳಪಡಿಸಿ ಕೊಡಬಹುದು. ಒಣ ಹುಲ್ಲನ್ನ ಯೂರಿಯಾ ಉಪಚಾರಕ್ಕೆ ಕಾನ್ಸಂಟ್ರೇಷನ್ ಎಷ್ಟು ಬೇಕು ಅಂತ ಇರುತ್ತೆ, ಅದು ತಜ್ಞರಿಂದ ತಿಳ್ಕೊಂಡು ಶೇಕಡಾ 2ರಷ್ಟು ಅಂತ ಹೇಳ್ತೀವಿ, ಶೇಕಡಾ 1ರಿಂದ 2ರಷ್ಟು ಅಂತ ಹೇಳ್ತೀವಿ, ಮಾತ್ರ ಕೊಡಬೇಕಾಗುತ್ತೆ. ಸೊ ಅದನ್ನ ಪ್ರಮಾಣ ಅಳತೆ ಮಾಡೋದು ಅದು ಎಲ್ಲದನ್ನು ಕೂಡ ಹೆಚ್ಚಿನ ನಿಗಾ ವಹಿಸಿ ಕೊಡಬೇಕಾಗುತ್ತೆ. ಸೊ ಅದರಿಂದ ಯಾವುದೇ ರೀತಿ ಅಭ್ಯಾಸ ಉಂಟಾಗಬಾರ್ದು, ಪಾಯ್ಸನಿಂಗ್ ಯೂರಿಯಾ ಅದು ಯಾವುದು ಆಗದಂಗೆ ಹೆಚ್ಚಿನ ಗಮನ ಹರಿಸಿ ಅದನ್ನ ಕೊಡಬೇಕಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟರೆ ಅದು ಕೂಡ ತೊಂದರೆ ಆಗುತ್ತೆ, ಅದು ಕೂಡ ತೊಂದರೆ ಉಂಟಾಗುತ್ತೆ. ಈಗ 2% ಅಂತ ನಾವು ಏನ್ ಹೇಳ್ತೀವಿ, ಅದಕ್ಕಿಂತ ಜಾಸ್ತಿ ಪ್ರಮಾಣ ಹೋದಂಗೆಲ್ಲ ಅದು ಬೇರೆ ರೀತಿಯ ದೇಹದಲ್ಲಿ ತೊಂದರೆ ಉಂಟಾಗುತ್ತೆ. ಒಂದು ಲೀಟರ್ ನೀರಿಗೆ 20 ಗ್ರಾಂ ಯೂರಿಯಾ ನಾವು ಹಾಕೋಬೇಕಾಗುತ್ತೆ 20 ಗ್ರಾಂ ಯೂರಿಯಾ ಅಥವಾ ಯೂರಿಯಾ ಹಾಕೊಂಡು ಅದನ್ನ ಸಿಂಪಡಿಸಬೇಕು ಗ್ರಾಸ್ ಮೇಲೆ ಹುಲ್ಲಿನ ಮೇಲೆ ಸಿಂಪಡಣೆ ಮಾಡಿ ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಆಮೇಲೆ ಕೊಡಬೇಕಾಗುತ್ತೆ ಸ್ವಲ್ಪ ಈ ಎಳೆ ಬಿಸಿಲಲ್ಲಿ ಉಣಸಿ ಆ ತರ ಮಾಡಿ ಕೊಡಬೇಕು. ಸೊ ಇದರಿಂದ ಅವಕ್ಕೆ ಬೇಕಾಗಂತ ಸಸಾರಜನಕ ಈ ಪ್ರೋಟೀನ್ ಹೆಚ್ಚಾಗಿ ಅಂಶ ಸಿಗುತ್ತೆ. ಯಾವುದೇ ಆಹಾರ ಕೊಟ್ಟರು ತಾವು ತಿಳಿಸಿದಾಗ ತಂಪತ್ನಲ್ಲಿ ಕೊಡೋದು ಬಹಳ ತಂಪತ್ತಲ್ಲಿ ಕೊಡಬೇಕಾಗುತ್ತೆ ಮುಂಜಾನೆ ಮತ್ತು ಸಂಜೆ ಹೊತ್ತಲ್ಲಿ ಕೊಡಬಹುದು. ಸೊ ಈ ಎಲ್ಲಾ ಲೈಕ್ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿಕೊಂಡ್ರೆ ಸೊ ನಾನು ಹೇಳದ್ನಲ್ಲ ಈಗ ಹೆಚ್ಚಿನ ಹಾಲು ಕೊಡುವಂತ ಅವ್ರು ಕೆಲವರು ಫ್ಯಾನ್ ಗಳನ್ನೇ ಅಳವಡಿಸಿದ್ದಾರೆ ಮತ್ತೆ ಆ ಗೋಣಿ ಚೀಲದ್ದು ಅದಂತೂ ತುಂಬಾ ಎಫೆಕ್ಟಿವ್ ಆಗಿದೆ. ಅದು ಗೋಣಿ ಚೀಲ ನೇತಾಕಿ ಆ ಗೋಡೆಗೆ ನೇತಾಕ್ಬಿಟ್ಟು ಅದಕ್ಕೆ ನೀರನ್ನ ಸಿಂಪಡಿಸಬೇಕು ಒದ್ದೆ ಮಾಡೋದು ಒದ್ದೆ ಮಾಡಿ ಅದು ಸಿಂಪಡಿಸ್ತಾರೆ ನೀರನ್ನೇ ಅಸೆಚ್ ಅದ್ರ ಮೇಲೆ ಸಿಂಪಡಿಸ್ತಾರೆ ಸ್ಪ್ರೇಯರ್ಸ್ ಇರುತ್ತಲ್ಲ ಅದ್ರಲ್ಲಿ. ಅದರಿಂದ ಏನಾಗುತ್ತೆ ಅಂದ್ರೆ ಹೀಟ್ ಗಾಳಿ ಬೀಸಿದ್ರು ಅದು ಕೊಟ್ಟಿಗೆ ಒಳಗಡೆ ಹೋಗಷ್ಟರಲ್ಲಿ ಅದು ತಂಪಾದ ನೀರಿನಿಂದಾಗಿ ತಂಪಾಗುತ್ತೆ. ಮತ್ತೆ ಕೆಲವರು ಮೇಲ್ಚಾವಣಿಗೆ ಬಿಳಿ ಪೇಂಟ್ ಕೂಡ ಹೊಡಿತಾರೆ. ಹೌದು ಅದು ಹೀಟ್ ಅನ್ನ ರಿಫ್ಲೆಕ್ಟ್ ಮಾಡುತ್ತೆ ಪ್ರತಿಫಲನೆ ಮಾಡೋದಂತ ಪೇಂಟ್ ನ ಅದು ಬೆಸ್ಟ್ ಮೆಥಡ್. ಸೊ ಅದೇನಂದ್ರೆ ರಿಫ್ಲೆಕ್ಷನ್ ಆಗೋದ್ರಿಂದ ಸರಾಗವಾಗಿ ಸೂರ್ಯನ ಕಿರಣಗಳು ಕೊಟ್ಟಿಗೆಯನ್ನ ರೀಚ್ ಆಗಲ್ಲ. ಕೊಟ್ಟಿಗೆ ಸುತ್ತಮುತ್ತ ಮರಗಳನ್ನ ಬೆಳೆಸಿದ್ರೆ ಹೌದು ಅದು ಎಲ್ಲಾ ಕಾಲಕ್ಕೂ ಕೂಡ ಸಪೋರ್ಟಿವ್ ಆಗಿರುತ್ತೆ. ಸೊ ಹವಾ ನಿಯಂತ್ರಣ ಆಗುತ್ತೆ ಪ್ರಾಪರ್ ವೆಂಟಿಲೇಷನ್ ಅವಕ್ಕೆ ಸಿಗ್ತದೆ ಮತ್ತೆ ಅವು ಲೈಕ್ ಅವು ಕೊಟ್ಟಿಗೆಯಿಂದ ಹೊರಗಡೆನ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಮೇವನ್ನ ತಿನ್ಬಹುದು. ಅಲ್ಲೇ ನೀರಣಿಕೆಗಳನ್ನ ನೀರಿನ ತೊಟ್ಟಿನ ಮಾಡ್ಕೊಂಡ್ರೆ ಅಲ್ಲಲ್ಲಿ ಅವನು ಕೂಡ ಕೊಟ್ಬೇಕು. ಮತ್ತೆ ಇನ್ನೊಂದು ಆ ರಾಸುಗಳ ಸಾಂದ್ರತೆಯನ್ನ ಕಡಿಮೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಒಂದು ಕೊಟ್ಟಿಗೆಯಲ್ಲಿ ಒಂದು ಬೇರೆ ಕಾಲದಲ್ಲಿ ಒಂದು 10 ಹಸು ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಒಂದು 6 ಕಟ್ಟದು ಒಂದು 7 ಕಟ್ಟದು ಅದು ಸ್ಪೇಸ್ ಸ್ವಲ್ಪ ಜಾಸ್ತಿ ಇರಬೇಕು ಅಂತೀರಿ. ಒಂದು ರಾಸುದು ಇನ್ನೊಂದು ರಾಸು ಬಾಡಿ ಟೆಂಪರೇಚರ್ ಬಿಸಿ ತಗಲುಬಾರದು. ಸೊ ಆ ಉಷ್ಣತೆನು ಕೂಡ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಅಂತರದಲ್ಲಿ ಇರಬೇಕು ಹೆಚ್ಚು ಸ್ಥಳಾವಕಾಶ ಕೊಡಬೇಕು. ಈಗ ನಾವು ಮನುಷ್ಯರಲ್ಲೂ ಕೂಡ ನಾವು ಅದೇ ರೀತಿಯಲ್ಲ ಕ್ರೌಡ್ ಆದಂಗೆಲ್ಲ ಶೆಕೆ ಜಾಸ್ತಿ ಆಗುತ್ತೆ. ಯಾವ್ದಾದ್ರು ಫಂಕ್ಷನ್ ಗಳಿಗೆ ಚಳಿಗಾಲದಕ್ಕಿಂತ ಬೇಸಿಗೆ ಕಾಲದಲ್ಲಿ ತುಂಬಾ ತೊಂದರೆ ಆಗುತ್ತೆ. ಸೊ ಅದರಿಂದ ನಾವು ರಾಸುಗಳಿಗೂ ಕೂಡ ಅದೇ ರೀತಿ ನಿರ್ವಹಣೆನ ಮಾಡಬೇಕಾಗುತ್ತೆ. ಸ್ಪೇಸಿಯಸ್ ಆಗಿ ಕಟ್ಟಬೇಕಾಗುತ್ತೆ ಬಿಲ್ಡಿಂಗ್ ಎಲ್ಲ ಕಟ್ಟಬೇಕಾದ್ರೆ. ರೈತ ಬಾಂಧವರೇ ತಮಗೆ ಈ ಬೇಸಿಗೆ ಕಾಲದಲ್ಲಿ ಹೈನು ರಾಸುಗಳ ನಿರ್ವಹಣೆ ಮತ್ತು ಜಾನುವಾರುಗಳ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಿ ಆರ್ ಸುಮತಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ 9945064174. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 9945064174. ತುಂಬ ಸಂತೋಷ ಡಾಕ್ಟರ್ ಸುಮತಿಯವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ಕಾಲದಲ್ಲಿ ಹೈನು ರಾಸುಗಳ ನಿರ್ವಹಣೆ ಮತ್ತು ಜಾನುವಾರುಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಇನ್ನೀಗ ಕೃಷಿ ಮಾಹಿತಿಯನ್ನು ಕೇಳೋಣ. ದ್ರಾಕ್ಷಿ ಬೆಳೆಯಲ್ಲಿ ನಾವು ಚಾಟಣೆಯನ್ನು ವರ್ಷಕ್ಕೆ 2 ಸಾರಿ ಮಾಡ್ತೀವಿ, ಒಂದು ಏಪ್ರಿಲ್ನಲ್ಲಿ ಇನ್ನೊಂದು ಅಕ್ಟೋಬರ್ನಲ್ಲಿ. ಏಪ್ರಿಲ್ನಲ್ಲಿ ಮಾಡುವಂಥ ಚಾಟಣೆಯನ್ನು ನಾವು ಬೇಸಿಗೆ ಚಾಟಣಿ ಅಥವಾ ಬೇಸಿಗೆ ಬಳ್ಳಿ ಸವರುವಿಕೆ ಅಂತ ಕರಿತೀವಿ. ಈ ಚಾಟಣಿ ಒಂದು ಅತ್ಯಂತ ಜಾಣ್ಮೆಯಿಂದ ಮತ್ತು ಬಹಳ ಕರಾರುವಾಕ್ಕಾಗಿ ಮಾಡಬೇಕಾದಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ 2 ಸಾರಿ ಈ ಚಾಟಣೆಯನ್ನು ಮಾಡ್ತೀವಿ. ಕಳೆದ ವರ್ಷದ ಫಸಲು ಕಟಾವಾದ ನಂತರ ನಾವೇನು ಚಾಟಣೆಯನ್ನು ಕೈಗೊಳ್ತೀವಿ ಅಥವಾ ಬಳ್ಳು ಸವರುವಿಕೆಯನ್ನು ಮಾಡ್ತೀವಿ ಅದನ್ನು ಬೇಸಿಗೆ ಚಾಟಣಿ ಅಥವಾ ಬ್ಯಾಕ್ ಪ್ರೂನಿಂಗ್ ಅಂತ ಕರೀತಾರೆ. ಈ ಚಾಟಣಿ ಮುಖ್ಯವಾಗಿ ಮುಂದಿನ ವರ್ಷದ ಒಂದು ಬೆಳೆಗೆ ತಳಪಾಯ ಇದ್ದಾಗೆ, ಆದ್ದರಿಂದಲೇ ಇದನ್ನು ಫೌಂಡೇಶನ್ ಪ್ರೂನಿಂಗ್ ಅಂತ ಕೂಡ ಕರೀತಾರೆ. ಇದನ್ನು ಮಾರ್ಚ್ ತಿಂಗಳ ಕೊನೆಯಲ್ಲಿ ಅಥವಾ ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಈ ಒಂದು ಬಳ್ಳಿ ಸವರಿಕೆಯ ನಂತರ ತಯಾರು ಮಾಡಿದಂಥ ಕಡ್ಡಿಗಳ ಮೇಲೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ನಾವು ಚಳಿಗಾಲದ ಚಾಟಣೆಯನ್ನು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ವರ್ಷಕ್ಕೆ ಒಂದೇ ಸಾರಿ ಫಸಲನ್ನು ತೆಗೆದುಕೊಳ್ಳುವಂಥ ಈ ಬೀಜರಹಿತ ತಳಿಗಳು ಹಾಗೆಯೇ ರೆಡ್ ಗ್ಲೋಬ್ ತಳಿಗಳಲ್ಲಿ ಈ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ನಾವು ಬ್ಯಾಕ್ ಪ್ರೂನಿಂಗ್ ಅಥವಾ ಹಿಂಬಡ್ತಿ ಚಾಟಣೆಯನ್ನು ಮಾಡ್ತೀವಿ. ಆದರೆ ವರ್ಷಕ್ಕೆ 2 ಬೆಳೆ ತೆಗೆದುಕೊಳ್ಳುವಂಥ ಬೆಂಗಳೂರು ನೀಲಿ ಮತ್ತು ದಿಲ್ಕುಶ್ ತಳಿಗಳಲ್ಲಿ ಮೇ ಜೂನ್ ತಿಂಗಳಿನಲ್ಲಿ ನಾವು ಮುಂಬಡ್ತಿ ಚಾಟ್ನಿ ಹಾಗೆಯೇ ಡಿಸೆಂಬರ್ ಜನವರಿನಲ್ಲಿ ಹಿಂಬಡ್ತಿ ಚಾಟ್ನಿ ಅಥವಾ ಬ್ಯಾಕ್ ಪ್ರೂನಿಂಗನ್ನು ಮಾಡಲಾಗುತ್ತೆ. ಈ ಚಾಟ್ನಿಯ ಮುಖ್ಯ ಉದ್ದೇಶ ಅಂತಂದರೆ ಈ ಹಳೆ ತೋಟಗಳಲ್ಲಿ ಕಳೆದ ವರ್ಷ ಹಣ್ಣನ್ನು ಬಿಟ್ಟಂಥ ಎಲ್ಲ ಕಡ್ಡಿಗಳನ್ನು ಕತ್ತರಿಸಿ ತೆಗೆದಾಕಬೇಕಾಗತ್ತೆ. ಜೊತೆಗೆ ಈ ರೋಗ ಮತ್ತು ಕೀಟದ ಬಾಧೆಗೆ ಒಳಗಾದಂಥ ಅಶಕ್ತವಾದಂಥ ಭಾಗಗಳನ್ನು ಕೂಡ ಇದರಿಂದ ನಾವು ತೆಗೆದಾಕಬಹುದು. ಇನ್ನು ಹೊಸ ತೋಟಗಳಲ್ಲಿ ದ್ವಿತೀಯ ಹಂತದ ಕಡ್ಡಿಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೂ ಕೂಡ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಯಾವುದೇ ತಳಿಯಾದರೂ ಕೂಡ ಈ ಚಾಟಣಿ ಅಥವಾ ಬಳ್ಳಿ ಸೌರುವಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಕಳೆದ ವರ್ಷದ ಫಸಲಿನ ಒಂದು ಕಟಾವಾದ ನಂತರ ಗಿಡಗಳಿಗೆ ಸುಮಾರು 3-4 ವಾರ ವಿಶ್ರಾಂತಿ ಕೊಡಬೇಕಾಗತ್ತೆ. ಈ ಸಮಯದಲ್ಲಿ ನಾವು ಗಿಡಗಳಿಗೆ 1 ವರ್ಷಕ್ಕೆ ಶಿಫಾರಸು ಮಾಡಿದಂಥ ರಸಗೊಬ್ಬರಗಳ ಶೇಕಡ ಸುಮಾರು 10% ಪೋಷಕಾಂಶಗಳನ್ನು ಒದಗಿಸಬೇಕಾಗತ್ತೆ. ಹಾಗೆಯೇ ಸಮರ್ಪಕವಾಗಿ ನೀರನ್ನು ಕೂಡ ಒದಗಿಸಬೇಕಾಗತ್ತೆ. ಈ ಒಂದು ಸಮಯದಲ್ಲಿ ವಾತಾವರಣದ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಈ ಬಿಳಿ ಹೊಟ್ಟಿನ ತಿಗಣೆ ಅಥವಾ ಮೀಲಿಬಗ್ ಕಾಟ ಕೂಡ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಈ ಗಿಡಗಳ ಕಾಂಡ, ಅದರಲ್ಲೂ ಮೊದಲನೇ ಮತ್ತು ಎರಡನೇ ಒಂದು ಕಾಂಡಗಳ ಮೇಲಿನ ತೊಗಟೆಯನ್ನು ನಾವು ತೆಗಿಬೇಕಾಗತ್ತೆ. ಹಾಗೆಯೇ ಆ ಗಿಡಗಳಿಗೆ ನೂವಾನ್ ಕ್ರಿಮಿನಾಶಕವನ್ನು ಕೂಡ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಆ ಕೀಟನಾಶಕವನ್ನು ನಾವು ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಆ ಒಂದು ತೋಟದಲ್ಲಿ ಕಳೆಗಳು ಇಲ್ಲದಂತೆ ನಾವು ನೋಡ್ಕೋಬೇಕಾಗತ್ತೆ. ಜೊತೆಗೆ ಈ ಚಾಟ್ನಿಗೆ ಒಂದು 15 ದಿನ ಮೊದಲು ಗಿಡಗಳ ಸಾಲುಗಳಲ್ಲಿ ಬದುಗಳನ್ನು ತೆಗೆದು ಪ್ರತಿ ಗಿಡಕ್ಕೆ 25 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ, 0.5 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟು ಮತ್ತು 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ, ಹೊಂಗೆ ಹಿಂಡಿಯನ್ನು ನೀಡಿ ಯಥೇಚ್ಛವಾಗಿ ನೀರನ್ನು ಕೊಡಬೇಕಾಗತ್ತೆ. ಆನಂತರ 1 ವಾರಕ್ಕೆ ನಾವು ಸುಮಾರು 100 ಗ್ರಾಂನಷ್ಟು ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟು, ಡೈ ಅಮೋನಿಯಂ ಫಾಸ್ಫೇಟು ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಶ್ ರಸಗೊಬ್ಬರವನ್ನು ಕೊಡಬೇಕು. ಇದಾದ 1 ವಾರ ನಂತರ ನಾವು ಚಾಟ್ನಿಯನ್ನು ಮಾಡಬೇಕಾಗತ್ತೆ. ಜೊತೆಗೆ ನಾವು ಈ ಕ್ಲೋರೋಪೈರಿಪಾಸ್ ಎನ್ನುವಂಥ ಒಂದು ಕೀಟನಾಶಕವನ್ನು ಕೂಡ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ಆ ಮಣ್ಣಿಗೆ ಹಾಕಬೇಕಾಗತ್ತೆ. ಮುಖ್ಯವಾಗಿ ನಾವು ಈ ದ್ವಿತೀಯ ಕೊಂಬೆಗಳ ಮೇಲಿನ ಕಡ್ಡಿನಲ್ಲಿ ಕೆಳಗಿನ 1 ಅಥವಾ 2 ಕಣ್ಣುಗಳನ್ನು ಉಳಿಸ್ಕೊಂಡು ಉಳಿದ ಕಣ್ಣುಗಳನ್ನು ತೆಗೆದಾಕಬೇಕಾಗತ್ತೆ. ಈ ಕಡ್ಡಿಗಳು ಚಿಗುರುಡೋದು ಬೆಳೆದು ಫಲವತ್ತಾಗಿ ಬೆಳೆಯೋದಕ್ಕೆ ಸುಮಾರು 5 ತಿಂಗಳು ಬೇಕಾಗತ್ತೆ. ಈ ಸಮಯದಲ್ಲಿ ಕಡ್ಡಿಗಳ ಬೆಳವಣಿಗೆಯನ್ನು ನಾವು ಸಮರ್ಪಕವಾಗಿ ನಿಗಾವಹಿಸಿ ನೋಡ್ಕೋಬೇಕಾಗತ್ತೆ. ಮುಖ್ಯವಾಗಿ ನಾವು ಇವುಗಳನ್ನು ನಿಗಾವಹಿಸಿ ಚಳಿಗಾಲದ ಚಾಟ್ನಿವರೆಗೂ ಕೂಡ ಆರೋಗ್ಯಕರವಾಗಿರುವಂತೆ ನೋಡ್ಕೋಬೇಕಾಗತ್ತೆ. ಆದರೆ ವರ್ಷಕ್ಕೆ 2 ಬೆಳೆ ತೆಗೆಯುವಂಥ ಈ ಬೆಂಗಳೂರು ನೀಲಿ ಮತ್ತು ದಿಲ್ಕುಶ್ ತಳಿಗಳಲ್ಲಿ ನಾವು ಗಿಡದ ಮೇಲಿನ 1/3 ಭಾಗದಲ್ಲಿರುವಂಥ ಕಡ್ಡಿಗಳನ್ನು ನಾವು ತೆಗೆದಾಕಬೇಕಾಗತ್ತೆ. ಸಾಮಾನ್ಯವಾಗಿ ಈ ಬೇಸಿಗೆ ಚಾಟ್ನಿಯಾದ ನಂತರ ವಾತಾವರಣದಲ್ಲಿ ಹೆಚ್ಚಿನ ಒಂದು ಉಷ್ಣಾಂಶ ಇರೋದ್ರಿಂದ ಕಣ್ಣುಗಳು ಚಿಗುರೊಡೆಯೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ವಾತಾವರಣದ ಉಷ್ಣಾಂಶದಲ್ಲಿ ಏರುಪೇರು ಆಗೋದ್ರಿಂದ ಎಲ್ಲ ಕಣ್ಣುಗಳು ಒಂದೇ ಸಮನೆ ಒಡೆಯೋದಿಲ್ಲ. ಆದ್ದರಿಂದ ಚಾಟ್ನಿಯಾದ 1-2 ದಿನಗಳ ಒಳಗೆ ಡಾರ್ಮೆಕ್ಸ್ ಅಥವಾ ಹೈಡ್ರೋಜನ್ ಸೈನಮೈಡ್ ದ್ರಾವಣವನ್ನು ಪ್ರತಿ ಲೀಟರ್ ನೀರಿಗೆ 30-35 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ಹತ್ತಿಯ ಸಹಾಯದಿಂದ ನಾವು ಕಣ್ಣುಗಳಿಗೆ ಸೌರಬೇಕಾಗತ್ತೆ. ಅದನ್ನು ಸೌರುವಾಗ ಈ ದ್ರಾವಣ ಚರ್ಮಕ್ಕೆ ತಾಗದಂತೆ ನಾವು ಈ ಒಂದು ಕೈ ಕವಚಗಳನ್ನು ಧರಿಸಬೇಕಾಗತ್ತೆ. ಜೊತೆಗೆ ಕಣ್ಣಿಗೆ ಕನ್ನಡಕವನ್ನು ಕೂಡ ನಾವು ಧರಿಸಬೇಕಾಗತ್ತೆ. ಇನ್ನು ಕಡ್ಡಾಯವಾಗಿ ಈ ಚಾಟ್ನಿಯಾದ ನಂತರ 1%ರ ಬೋರ್ಡೋ ದ್ರಾವಣವನ್ನು ಆ ಒಂದು ಬಳ್ಳಿಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಅಂದರೆ 1 ಕಿಲೋಗ್ರಾಂನಷ್ಟು ಮೈಲ್ತುತ್ತ ಮತ್ತು 1 ಕಿಲೋಗ್ರಾಂನಷ್ಟು ಸುಣ್ಣವನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಈ ಒಂದು ಬೋರ್ಡೋ ದ್ರಾವಣವನ್ನು ನಾವು ತಯಾರು ಮಾಡ್ಕೋಬೇಕಾಗತ್ತೆ. ಇದರ ರಸಸಾರ 7 ಇರುವಂತೆ ನಾವು ನೋಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಈ ಸಿಂಪರಣೆಯಿಂದ ತೋಟದಲ್ಲಿರುವಂಥ ಈ ಕೇರಿಗೆ ರೋಗ, ಬೂಜ್ ರೋಗ, ಜೊತೆಗೆ ಈ ಒಂದು ಬೂದು ರೋಗ ಮತ್ತು ಬೇರೆ ಶಿಲೀಂಧ್ರ ರೋಗಗಳು ನಾಶವಾಗಿ ಈ ರೋಗವನ್ನು ತಕ್ಕ ಮಟ್ಟಿಗೆ ನಿವಾರಣೆಯನ್ನು ನಾವು ಮಾಡಬಹುದು. ಇನ್ನು ಚಾಟ್ನಿಯಾದ 3-4 ವಾರದ ಒಳಗೆ ಹೆಚ್ಚಿನ ಮತ್ತು ಅನವಶ್ಯಕವಾದಂಥ ಚಿಗುರನ್ನು ನಾವು ತೆಗೆದಾಕಬೇಕಾಗತ್ತೆ. ಹಾಗೆಯೇ ಪ್ರತಿ ಚದರಡಿಗೆ 1-1.5 ಕಡ್ಡಿಗಳು ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಈ ರೀತಿ ಕಡ್ಡಿಗಳ ಸಾಂದ್ರತೆಯನ್ನು ನಿಯಮಿತವಾಗಿ ಇಟ್ಟುಕೊಂಡ್ರೆ ಸೂರ್ಯನ ಕಿರಣಗಳು ಕಡ್ಡಿಯ ಎಲ್ಲ ಎಲೆಗಳ ಮೇಲೂ ಸಮನಾಗಿ ಬೀಳ್ತವೆ. ಹಾಗೆಯೇ ಎಲ್ಲ ಗಿಣಗಳಿಗೆ ಸರಿಯಾಗಿ ಬೆಳಕು ಬಿದ್ದು ಅವು ಫಲಭರಿತವಾಗೋದಕ್ಕೆ ಸಹಾಯವಾಗುತ್ತೆ. ಈ ರೀತಿ ಕಡ್ಡಿಗಳ ಸಾಂದ್ರತೆಯನ್ನು ಕಾಪಾಡಿಕೊಂಡ್ರೆ ಕೆಲವೊಂದು ರೋಗಗಳ ಹತೋಟಿಗೂ ಕೂಡ ಸಹಾಯವಾಗುತ್ತೆ. ಕೃಷಿ ರಂಗ ಈವರೆಗೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಂಜೆ 5:30 ಕ್ಕೆ ಆಹಾರ ಪೋಲಾಗುವಿಕೆ ನಿಯಂತ್ರಣ ಕುರಿತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಂದೂರಾಯನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಹಾರ ವಿಜ್ಞಾನಿ ಆಗಿರುವ ಡಾಕ್ಟರ್ ಲತಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಂತರ ಕೃಷಿ ಮಾಹಿತಿಯನ್ನು ಸಹ ಕೇಳಬಹುದು. ಪುನಃ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ, ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳದಿದ್ದೀರಿ. 7:00 ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ ಜಾಲಿ ರೈಡ್ ಮೂಡಿಬರಲಿದೆ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಪ್ರಸಾರವಾಗುವುದು. ಈ ರಾತ್ರಿ 9:05 ಯುವವಾಣಿ. ಯುವ ಜನರ ಮಾನಸಿಕ ಆರೋಗ್ಯ ಕುರಿತು ರಾಷ್ಟ್ರೀಯ ಯುವ ಸ್ಪಂದನ ಕಾರ್ಯಕ್ರಮದ ಮುಖ್ಯಸ್ಥ ಹಾಗೂ ನಿಮ್ಹಾನ್ಸ್ನ ಸಾಂಕ್ರಾಮಿಕ ರೋಗ ತಜ್ಞ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರದೀಪ್ ಬಾನಂದೂರು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ರಾತ್ರಿ 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿದ್ವಾನ್ ಓಎಸ್ ತ್ಯಾಗರಾಜನ್ ಅವರಿಂದ ಹಾಡುಗಾರಿಕೆ ಇದೆ. 11:00 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತಿದ್ದೇವೆ. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:00 ಸುದ್ದಿ ಮುಖ್ಯಾಂಶಗಳು. 6:05 ಚಿಂತನ ಅನ ಪೂರ್ಣಿಮಾ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತವನ್ನು ಕೇಳದಿದ್ದೀರಿ. 6:45 ಹೆಲ್ತ್ ಸೂತ್ರ ಡಾಕ್ಟರ್ ಮಂಜುಳಾ ಸಂಗಮೇಶ್ ಅವರಿಂದ. 6:50 ರೈತರಿಗೆ ಸಲಹೆಗಳು ಮೂಡಿಬರಲಿದೆ. 7:15 ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ. ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ.